ಚಿಕ್ಕಬಳ್ಳಾಪುರ ಸೇರಿ 5 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆ ಜಾರಿಗೆ ಬದ್ದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನೀರಾವರಿ ಯೋಜನೆಗಳ ಜಾರಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಸಚಿವ ಗೋವಿಂದ ಕಾರಜೋಳ. ರಾಜ್ಯಾದ್ಯಂತ ಇದೇ ತಿಂಗಳ 17ರಂದು ಬೃಹತ್ ಕೋವಿಡ್ ಲಸಿಕಾ ಮೇಳ. ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಶುಕ್ರವಾರದಿಂದ 9ರಿಂದ 12ನೇ ತರಗತಿಗಳು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಈಗ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಗೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 08272220006. ಪ್ರಸ್ತುತಪಡಿಸುತ್ತಾರೆ ವಿಜಯ ಅಂಗಡಿ. ಬನ್ನಿ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ. ಕೇಳಿದರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ, ಹಾಗೆ ನಿಮ್ಮೊಡನೆ ಸಂವಾದ. ಅನುಭವಿ ರೈತರು ನಮ್ಮೊಂದಿಗೆ ಮಾತನಾಡಬಹುದು, ಹಾಗೆ ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಸಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ಬೋದು. ಕರೆಗಳನ್ನು ಮಾಡ್ತಿದ್ದೀರಿ, ಮಾತಾಡ್ತಾ ಹೋಗೋಣ. ವ್ಯತ್ಯಾಸ ಆಗ್ತೀವಿ. 08272220006 08272220006. ಕೃಷಿಯಲ್ಲಿ ನಿರತರಾದ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನಿಮ್ಮ ಅನುಭವಗಳನ್ನು ಸಂಕ್ಷಿಪ್ತವಾಗಿ ಹಂಚಿಕೊಳ್ಳಬಹುದು, ಆಮೇಲೆ ನಿಮ್ಮ ಜೊತೆಗೆ ನಾವು ಮಾತನಾಡ್ತೀವಿ. ಕೇಳಿದ್ರೆ ಕರೆಗಳನ್ನು ಮಾಡ್ತಾ ಹೋಗಿ. ನಮಸ್ಕಾರ, ಮಾತಾಡಿ, ಯಾರು ಹೇಳಿ, ಯಾರು ತಾವು? ಹಲೋ, ನಿಮ್ಮ ರೇಡಿಯೋ ಸದ್ದು ಸ್ವಲ್ಪ ಕಡಿಮೆ ಮಾಡ್ತೀರಾ? ಹೇಳಿ, ಯಾರು ತಾವು? ನಾನು ಮಂಜುಳಾ ಮೋಹನ್, ಮೂಡಿಗೆರೆಯಿಂದ ಸರ್. ಮಂಜುಳಾ ಮೋಹನ್ ಮೂಡಿಗೆರೆ ಹತ್ರನಾ ಅಥವಾ ಮೂಡಿಗೆರೆ ಅವರ? ಮೂಡಿಗೆರೆಯಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ ಸರ್, ಚಿಕ್ಕಳ್ಳ ಅಂತ ವಿಲೇಜ್. ಚಿಕ್ಕಳ್ಳ? ಹೌದು ಸರ್. ಮೂಡಿಗೆರೆಯಿಂದ 7 ಕಿಲೋಮೀಟರ್. ಎಷ್ಟು ಜಮೀನ್ ಇದೆ, ತೋಟ ಇದೆ, ಏನ್ ಮಾಡ್ತೀರಿ ಹೇಳಿ ಅಮ್ಮ. ಸರ್, ನಾವು ಕೃಷಿಕರು ಸರ್. ಸುಮಾರು ಒಂದು 15 ಎಕರೆ ತೋಟ ಇದೆ. 15 ಎಕರೆ ತೋಟ, ಒಂದೂವರೆ ಎಕರೆ, ಒಂದ್ 2 ಎಕರೆ ಗದ್ದೆ ಇದೆ. ಗದ್ದೆ ಇದೆ, ವೆರಿ ಗುಡ್, ಒಳ್ಳೇದೆ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಾವು ಯಜಮಾನರು ಮತ್ತೆ ಮಗಳು. ಕಾರ್ಮಿಕರ ಮೇಲೆ ಅವಲಂಬನೆ ಆಗ್ಲೇಬೇಕು ಅಲ್ವಾ, ಎಷ್ಟು ಜಮೀನನ್ನ ನಿರ್ವಹಿಸಬೇಕಾದ್ರೆ. ರೇಡಿಯೋ ನಿಮಗೆ ಮಡಿಕೇರಿದು ಬರುತ್ತೆ ಮತ್ತು ಹಾಸನದ್ದು ಬರುತ್ತಾ? ಮಡಿಕೇರಿ, ಮಂಗಳೂರು, ಹಾಸನ. ಮೂರು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ಅಲ್ವಾ? ಎಲ್ಲ ಕಾರ್ಯಕ್ರಮ ಕೇಳ್ತಾನೆ ಇರ್ತೀವಿ, ಬೆಳಗ್ಗೆ ಹಾಕೊಂಡೇ ಇರ್ತೀವಿ. ಹಾಗೆ ಹಾಗೆ. ಇವತ್ತು ಮಡಿಕೇರಿದು ಕೇಳ್ಬೇಕನ್ನೋ ಆಲೋಚನೆ ಹೇಗ್ ಬಂತು ನಿಮ್ಗೆ? ನಾನು ಹುಟ್ಟಿದ್ದೆಲ್ಲ ಸೋರ್ಪಡಿ ಸರ್. ಆಗಿಂದ ಕೇಳ್ತಾ ಇದ್ವಲ್ಲ, ಇಲ್ಲಿ ಬಂದ್ಮೇಲೆ ಅದೇ. ಸೋಮವಾರಪೇಟೆ ತಾಲೂಕು ಯಾವ ಊರು ತಮ್ದು? ಸೋಮವಾರಪೇಟೆಯಿಂದ ಹೊಸಬೀಡು, ಯಡೂರ್ ಹತ್ರ ಸರ್. ಕೂತಿ ತೋರಿಸಿ ತಿಳಿ ರೂಟ್. ಓಹೋ, ಸರಿನೇ ಸರಿನೇ. ಕೃಷಿಯಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೀರಲ್ವಾ? ಹೌದು ಸರ್. ಹೌದು ಅಮ್ಮ, ನಿಮ್ಗೊಂದು ಪ್ರಶ್ನೆ. ಒಂಟೆ ನೀವು ನೋಡಿದಿರಿ ಅಲ್ವಾ? ಹೌದು. ಎಲ್ಲಿ ನೋಡಿದಿರಿ ಒಂಟೆನ? ಎಲ್ಲಿ ನೋಡಿದಿರಿ? ಮತ್ತೆ ನಮಗೆ ಕೋಳಿ ಇದೆ ಸರ್. ಅಲ್ಲ, ಒಂಟೆ ಒಂಟೆ ಮೊಟ್ಟೆ ಅಲ್ಲ ಒಂಟೆ. ಒಂಟೆ ಚಿತ್ರದಲ್ಲಿ ನೋಡಿ ಸರ್, ನಿಜವಾಗ್ ನೋಡಿಲ್ಲ. ಹೌದಾ? ಪ್ರಾಣಿ ಸಂಗ್ರಹಾಲಯದಲ್ಲೂ ನೋಡಿಲ್ವಾ? ಸಿನಿಮಾದಲ್ಲ ನೋಡಿದೀವಿ. ಸಿನಿಮಾದಲ್ಲಿ, ಪೇಪರ್ ನಲ್ಲಿ, ಪತ್ರಿಕೆಯಲ್ಲಿ ನೋಡಿದಿರಿ. ಆದ್ರೆ ಮೈಸೂರಿನ ಪ್ರಾಣಿ ಸಂಗ್ರಹಾಲಯದಲ್ಲಿ ಅಥವಾ ಬೇರೆ ಸಂಗ್ರಹಾಲಯದಲ್ಲಿ ನೋಡಿಲ್ವಾ? ಹೋದಾಗ ನಮ್ಗೆ ಕಾಣ್ ಸಿಗ್ಲಿಲ್ಲ ಸರ್. ಓ, ಸಿಕ್ಕಿಲ್ಲ ನಿಮ್ಗೆ, ದರ್ಶನ ಆಗಿಲ್ಲ. ಸರಿನೆ. ಒಂದು ದಿವಸದಲ್ಲಿ ಒಂಟೆ ಎಷ್ಟು ದೂರ ನಡಿಬಲ್ದು ಅಂತ ಹೇಳ್ಬೋದಾ? ಒಂದು ದಿನ ಇಡೀ ಇಡೀ ದಿನ ನಡೆದ್ರೆ ಅದು ಎಷ್ಟು ದೂರ ಕ್ರಮಿಸಬಲ್ಲದು ಅಥವಾ ನಡಿಬಲ್ಲದು ಅಂತ ಹೇಳ್ಬೋದಾ ತಾವು? ಒಂದು ಅಂದಾಜು ಹೇಳಿ ನೋಡೋಣ, ನಿಮ್ಮ ಮನಸ್ಸಲ್ಲಿ ಏನಿದೆ, ಎಷ್ಟು ದೂರ ನಡಿಬಹುದು, ಎಷ್ಟು ಕಿಲೋಮೀಟರ್ ದೂರ ಒಂದು ದಿನ ಇಡೀ ದಿನ? ಈಗ ನಾವೇ ನಡೆದ್ರೆ ಎಷ್ಟು ನಡಿಬಹುದು ಒಂದ್ ದಿನ? ನಾವಾ ಮನುಷ್ಯರು ಅಲ್ವಾ? ಹೌದು, 20 ಮೇಲೇನೆ ಆಗ್ತದೆ. ಕೆಲವೊಂದ್ಸರಿ 35-40-50 ಕಿಲೋಮೀಟರ್ ತನಕ ನಡೆಯೋರು ಇದಾರೆ. ಹೌದು, ಆದ್ರೆ ಒಂಟೆ ಇಡೀ ದಿನ ನಡೆದ್ರೆ ಎಷ್ಟು ದೂರ? 30 ಕಿಲೋಮೀಟರ್ ನಡೆಯುವ. 30 ಹೇಳಿದ್ರ, ಇನ್ನೂ ಹೆಚ್ಚಿಗಿದೆ ನೋಡೋಣ. ಮುಂದೆವರು ಮಾತಾಡ್ತಾರಲ್ಲ, ಆಲಿಸ್ತಾ ಇರಿ, ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಗುತ್ತೆ. ಧನ್ಯವಾದ. ಧನ್ಯವಾದ ಅಮ್ಮ, ನಮಸ್ಕಾರ. ಧನ್ಯವಾದಗಳು. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ ಇದೆ, ಒಂದು ದಿವಸದಲ್ಲಿ ಒಂಟೆ ಎಷ್ಟು ದೂರ ನಡಿಬಲ್ಲದು? ಯಾರು ಹೇಳ್ತೀರಿ ನೋಡಿ. ನಮ್ಮ ನಿಸರ್ಗದಲ್ಲಿ ಏನೆಲ್ಲ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಕ್ರಿಮಿಕೀಟಗಳಿದ್ದಾವೆ, ಸಸ್ಯಗಳಿದ್ದಾವಲ್ವ, ಎಷ್ಟೊಂದು ವೈವಿಧ್ಯತೆ ನಮ್ಮ ದೇಶದಲ್ಲಿದೆ. ಸಣ್ಣ ಸಣ್ಣ ಸೂಕ್ಷ್ಮಜೀವಿಗಳು ಅಷ್ಟೇ, ಅಪಾರ ಸಂಖ್ಯೆಯಲ್ಲಿರುವ ಸೂಕ್ಷ್ಮಜೀವಿಗಳನ್ನು ನಾವು ಕಣ್ಣಿಗೆ ಕಾಣದಂಗೆ ಈ ನಿಸರ್ಗ ಇಟ್ಟಿದೆ. ಸೂಕ್ಷ್ಮದರ್ಶಕದಲ್ಲೇ ಆ ಜೀವಿಗಳನ್ನು ನೋಡಬೇಕು. ಯಾರು ಮುಂದಿನ ಕರೆ ನೋಡೋಣ. ನಮಸ್ಕಾರ, ಮಾತಾಡಿ ಹೇಳಿ. ಹಲೋ. ಹಾಂ, ತಮ್ಮ ಹೆಸರು? ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸಾಧಾರಣ 150 ಕಿಲೋಮೀಟರ್ ನಡೆಯುತ್ತೆ ದಿವಸಕ್ಕೆ. ತಮ್ಮ ಹೆಸರು ಯಾರು? ಕಡಿತವಾಗ್ಬಿಡ್ತು, 150 ಕಿಲೋಮೀಟರ್ ಅಂತ ಹೇಳಿದರು, ಆದರೂ ಉತ್ತರ ಸರಿ ಇಲ್ಲ. ಮಾತಾಡೋಣಂತ. ನಮಸ್ಕಾರ, ಮಾತಾಡಿ ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು ತಾವು? ನಾನು ಕುಕ್ಕೆ ಸುಬ್ರಹ್ಮಣ್ಯ, ಕನ್ಯದಿಂದ ಸರಸ್ವತಿ ಮಾತಾಡ್ತಾ. ಸರಸ್ವತಿ ಅವರು, ಒಂಟೆ ಒಂದು ದಿನದಲ್ಲಿ ಎಷ್ಟು ನಡಿಬಲ್ಲದು ಅಂತ ಹೇಳ್ಬೋದಾ? ಎಂತ ಸರ್? ಒಂಟೆ ಒಂದು ದಿನದಲ್ಲಿ ಎಷ್ಟು ದೂರ ನಡಿಬಲ್ಲದು ಅಂತ ಪ್ರಶ್ನೆ ಇದೆ. ಒಂದು 2 ಕಿಲೋಮೀಟರ್ ನಡಿಬಹುದು ಸರ್. ಅಯ್ಯೋ, 2 ಕಿಲೋಮೀಟರ್ ಒಂದು ದಿನದಲ್ಲಿ? 2 ಕಿಲೋಮೀಟರ್ ಒಂಟೆ? ಆಮೇಲೆ ಒಂದು ಗಂಟೆ ಅಲ್ಲ, ಒಂದು ದಿವಸ ಅಂತ? 25 ಕಿಲೋಮೀಟರ್ ನಡಿಬಹುದು. ಇಲ್ಲ ಇಲ್ಲ, 25ಕ್ಕೆ 10 ಗುಣಿಸಿ ಎಷ್ಟಾಗುತ್ತೆ? 25ಕ್ಕೆ 10 ಗುಣಿಸಿ ಎಷ್ಟಾಗ್ತದೆ? 250. 200-250 ಕಿಲೋಮೀಟರ್ ಒಂದು ದಿನದಲ್ಲಿ ನಡಿಬಲ್ಲದು ಒಂಟೆ. ಹೌದು, ಅಂದ್ರೆ ಅದರ ಪರಿಚಯ ನಮಗಿಲ್ಲ. ಅದೇ ನಾಯಿ ಬಗ್ಗೆ ಕೇಳಿದ್ರೆ ಹೇಳ್ಬಿಡ್ತೀರಿ ಅಲ್ವಾ? ಬೆಕ್ಕಿನ ಬಗ್ಗೆ ಕೇಳಿದ್ರೆ ಹೇಳ್ತೀವಿ. ಒಂಟೆಯನ್ನು ನೋಡ್ಲಿಲ್ಲ ಸರ್. ಆಯ್ತು, ಧನ್ಯವಾದ ಅಮ್ಮ, ನಮಸ್ಕಾರ ಅಮ್ಮ. ಕೇಳಿದ್ರೆ ನಮ್ಮ ಪರಿಸರದಲ್ಲಿ ಎಷ್ಟೊಂದು ಜೀವಿಗಳಿದ್ದೇವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಲ್ಲ. ನಮಗೆ ತೊಂದರೆ ಕೊಡ್ತೇವೆ ಅಂತ ಅನ್ಕೊಳ್ತೀವಿ, ಆದ್ರೆ ಅವುಗಳಿಂದ ಅನುಕೂಲಗಳು ಇದಾವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮಸ್ಕಾರ, ಮಾತಾಡಿ ಹೇಳಿ, ಯಾರು ತಾವು? ಹಲೋ, ನಾನು ಈಶ್ವರ ಅಂತ ಸೋಮಾರ್ಪೇಟೆಯಿಂದ. ತಮ್ಮ ಹೆಸರು? ಈಶ್ವರ. ಈಶ್ವರ ಅವರು, ಹೌದು, ಸೋಮಾರ್ಪೇಟೆ. ಹಾ, ತಳ್ತಾರೆ ಶೆಟ್ಟಿಹಳ್ಳಿಯಿಂದ. ಹೌದು ಈಶ್ವರ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ ಸ್ವಲ್ಪ. ಹೌದು ಈಶ್ವರ ಅವರೇ, ನಮ್ಮ ಈ ಭೂಮಂಡಲದಲ್ಲಿ ಎಷ್ಟು ಬಗೆಯ ಸಸ್ಯಗಳಿದಾವೆ ಅಂತ ಹೇಳ್ಬೋದ ಒಂದಂದಾಜು? ಏನು ಸರ್? ನಮ್ಮ ಈ ಭೂಮಂಡಲದಲ್ಲಿ, ಅಂದ್ರೆ ಈ ಭೂಮಿ ಮೇಲೆ ಎಷ್ಟು ಬಗೆಯ ಸಸ್ಯಗಳು ಇದಾವಂತ ನಿಮ್ಮ ಅಂದಾಜಿದೆ? ಎಷ್ಟು ಬಗೆ ಅಂದ್ರೆ, ಒಂದು 500 ಅಷ್ಟೇನಾ? 500 ಅಂತ ಅನ್ಕೊಂಡ್ಬಿಟ್ಟಿದ್ರ? ಇನ್ನೂ ಹೆಚ್ಚಿಗಿದಾವೆ, ಇನ್ನೂ ಹೆಚ್ಚಿಗಿದಾವೆ ನೋಡೋಣ. ಮುಂದೆವರು ಮಾತಾಡ್ತಾರಲ್ಲ, ಉತ್ತರ ನಿಮಗೆ ಸಿಗುತ್ತೆ, ಮಾತಾಡಿ ಆಮೇಲೆ. ಓಕೆ, ನಮಸ್ಕಾರ. ಕೇಳಿದ್ರೆ ಪ್ರಶ್ನೆ ನಿಮ್ಮ ಮುಂದೆ ಇದೆ, ಭೂಮಂಡಲದಲ್ಲಿ ಎಷ್ಟು ಬಗೆಯ ಸಸ್ಯಗಳಿದ್ದಾವೆ? ನಮಸ್ಕಾರ, ಮಾತಾಡಿ, ಹೇಳಿ, ತಾವ್ಯಾರು ಮಾತಾಡಿ? ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಇದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ. ನಮಸ್ಕಾರ, ಮಾತಾಡಿ, ಹೇಳಿ ಹೇಳಿ ಮಾತಾಡಿ. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 08-2-20-0006. ಕೃಷಿಯಲ್ಲಿ ನಿರತರಾದ ಆಸಕ್ತ ರೈತರು, ರೈತ ಮಹಿಳೆಯರು, ಯುವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು. ಹಾಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ಬೋದು. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ, ಹಾ, ತಮ್ಮ ಹೆಸರು? ದಮಯಂತಿ. ಇನ್ನೊಂದ್ ಸಾರಿ? ದಮಯಂತಿ. ದಮಯಂತಿ ಅವ್ರು ಎಲ್ಲಿಂದಮ್ಮ? ಪಾಲಂಗಲದಿಂದ, ವಿರಾಜಪೇಟೆ ತಾಲೂಕು. ವಿರಾಜಪೇಟೆ ತಾಲೂಕು ಯಾವ ಊರಂದ್ರಿ? ವಿರಾಜಪೇಟೆ ತಾಲೂಕು ಪಾಲಂಗಲ ಊರು. ಪಾಲಂಗಲ. ಹೇಗಿದೆಯಮ್ಮ ಆ ಕಡೆಗೆ ಮಳೆ ಬೆಳೆ? ಇಲ್ಲಿ ಮಳೆ ಜೋರು, ಮೊನ್ನೆ ಜೋರು ಇತ್ತು ಸರ್. ಹೌದ್ರಾ? ಇವಾಗ ಕಡಿಮೆ ಆಗಿದೆ. ಹೌದು. ನಮ್ಮ ರೇಡಿಯೋವನ್ನು ಎಷ್ಟು ವರ್ಷದಿಂದ ಕೇಳ್ತಿದ್ರಿ? ಸುಮಾರು ವರ್ಷದಿಂದ ಕೇಳ್ತಾ ಇದೀವಿ. ಹೌದಾ? ತಾವ್ ಏನು ಓದಿದ್ರಿ ಅಂತ ಕೇಳ್ಬೋದ ನಾವು? ಟೆಂತ್ ಓದಿದೀನಿ. ಹೌದಾ? ಎಷ್ಟು ತೋಟ ಇದೆ, ಜಮೀನಿದೆ? ಎಷ್ಟು ತೋಟ ಜಮೀನಿದೆ ತಮ್ದು? ತೋಟ 2 ಎಕರೆ ಇದೆ ಸರ್. ಗದ್ದೆ ಸ್ವಲ್ಪನೇ ಇರೋದು ಸರ್. ಸ್ವಲ್ಪ ಗದ್ದೆ. ದನಕರುಗಳಿದಾವ? ಹಸುಗಳು ಇಟ್ಕೊಂಡಿರ್ಬೇಕಲ್ವಾ? ಹಸು ಏನಿಲ್ಲ. ಬೇಡವಾ ಹಸುಗಳು? ಹಸು ಏನಿಲ್ಲ ಸರ್. ಓ ಅಲ್ಲ, ಬೇಡ ಅಂತ ಇಟ್ಕೊಂಡಿಲ್ವಾ ಅಥವಾ ಕಷ್ಟ ಅಂತ ಇಟ್ಕೊಂಡಿಲ್ವಾ? ಕಷ್ಟ ಸರ್ ನಮ್ಗೆ. ಹೌದು, ಗಂಧ ಅಂತಿ ಬೆಳೆ ಇರೋದು ಸರ್. ಹಾ ಹಾ, ಅದಕ್ಕೆ ಸ್ವಲ್ಪ ಕಷ್ಟ ಇಲ್ಲಿ, ಮೇಯಿಸ್ಲಿಕ್ಕೆ ಜಾಗ ಇಲ್ಲ ಸರ್. ಜಾಗ ಇಲ್ಲ. ಆದ್ರೂ ಕೆಲವೊಬ್ರು ರಸ್ತೆ ಪಕ್ಕದಲ್ಲಿ ಅಲ್ಲಿಲ್ಲಿ ಏನೆಲ್ಲ ದಾರಿಗಳನ್ನ ಹುಡುಕೊಂಡು ಹಸುಗಳನ್ನ ಸಾಕ್ತಾರೆ, ಅನುಕೂಲಗಳನ್ನ ಪಡ್ಕೊಳ್ತಾರೆ. ಹೌದು. ಆದ್ರೂ ನಿಮಗೆ ಅದು ಅವಕಾಶ ಸಿಕ್ಕಿಲ್ಲ ಅಥವಾ ಏನು? ಅವಕಾಶ ಇಲ್ಲ ಇಲ್ಲಿ, ಎಲ್ಲ ತೋಟ ಆಗಿದೆ ಅಲ್ವಾ? 2 ಎಕರೆ ತೋಟದಲ್ಲಿ ಕಾಫಿ ಕಾಳ್ಮೆಣಸು ಎಲ್ಲ ಉಂಟು. ಎಷ್ಟು ಕಾಫಿ ಬರ್ತಾ ಇದೆ, ಕಾಳ್ಮೆಣಸು ಎಷ್ಟು ಸಿಗ್ತಾ ಇದೆ? ಕಾಫಿ ಇವಾಗ ಒಳ್ಳೆ ಮೆಣಸು ಎಲ್ಲ ಹೋಗ್ಬಿಟ್ಟಿದೆ ಸರ್. ಕಾಫಿ ಮಾತ್ರ ಒಂದು 50 ಬ್ಯಾಗ್ ಆಗ್ತದೆ. 50 ಚೀಲ. ಜೀವನ ಮಾಡ್ಲಿಕ್ಕೆ ತೊಂದ್ರೆ ಇಲ್ವಾ? ತೊಂದ್ರೆ ಇಲ್ಲ ಸರ್. ಅಲ್ವಾ, ಮಾಡ್ಕೊಂಡು ಹೋಗ್ತೀವಿ ಸರ್. ಮತ್ತೇನಾದ್ರೂ ಬೇರೆ ಕೆಲಸ ಮಾಡ್ತೀರಾ? ಇಲ್ಲ ಇಲ್ಲ ಸರ್. ಒಳ್ಳೆ ಮೆಣಸು ಕಾಫಿ ಮಾತ್ರ ಇರುತ್ತೆ ನಮ್ಗೆ, ಅದ್ರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ನೋಡಿ ನೋಡಿ, ಅದೇ ತರಕಾರಿಗಳನ್ನು ಬೆಳ್ಕೊಂತೀರಾ ಬೇಸಿಗೆಯಲ್ಲಿ? ತರಕಾರಿ ಸ್ವಲ್ಪ ಸ್ವಲ್ಪ ನಮಗೆ ಬೇಕಾದಷ್ಟು ಮಾಡ್ಕೊಳ್ತೀವಿ ಅಲ್ವಾ? ಸರಿ, ಹೌದು, ಇದ್ದುದ್ರಲ್ಲೇ ನೆಮ್ಮದಿ ಆಗಿದ್ದೀರಿ ಅಲ್ವಾ? ಹೌದು. ತೋಟದ ಕೆಲಸ ಎಲ್ಲ ನೀವು ನಿಮ್ಮ ಯಜಮಾನರು ಮಾಡ್ಕೊತೀರಾ? ಮಾಡ್ಕೊಳ್ತೀವಿ. ಕಪಾತ್ ಮಾಡ್ಲಿಕ್ಕೆಲ್ಲ ಹೊರಗಿಂದ ಸೇರಿಸ್ಕೊಳ್ತೀವಿ. ಒಳ್ಳೇದು ಒಳ್ಳೇದು. ಅದೇ ಮತ್ತೆ ಅದೆಲ್ಲ ನಾವೇ ಮಾಡ್ತೀವಿ. ಒಳ್ಳೇದೇ. ದಮಯಂತಿ ಅವರೇ, ಒಂದು ಪ್ರಶ್ನೆ ಕೇಳ್ತಾ ಇದ್ವಿ. ಈ ಭೂಮಂಡಲದಲ್ಲಿ ಎಷ್ಟು ಬಗೆಯ ಸಸ್ಯಗಳಿದಾವೆ ಅಂತ ಅನ್ಕೊಂಡು ಹೇಳ್ಬೋದಾ ಒಂದು ಅಂದಾಜು ನಿಮ್ಮ? 300 ಸಾಕಷ್ಟು ಸೇರಿಸ್ಬೇಕು ನೀವು. ಅದೇ ಅಂದ್ರೆ ನಮ್ಗೆ ಗೊತ್ತಾಗಿದಿಲ್ಲ ನೋಡಿ, ಈಗ ನಿಮ್ಮ ಪ್ರದೇಶದಲ್ಲಿ ಎಣಿಸಿದ್ರೆ 300 ಬರ್ಬೋದೇನೋ, ಆದ್ರೆ ಇಡೀ ಭೂಮಂಡಲದಲ್ಲಿ ಎಷ್ಟು ಸಸ್ಯಗಳಿದಾವೆ ಅಂತಂದ್ರೆ 320,000 ಬಗೆಯ ಸಸ್ಯಗಳಿದಾವಂತೆ. ಆಶ್ಚರ್ಯ ಆಗುತ್ತಲ್ವಾ? 320,000 ರೀತಿಯ ಸಸ್ಯಗಳು ಈ ಭೂಮಂಡಲದ ಮೇಲಿದಾವೆ. ಹೌದು, ಮಾತಾಡಿ ತುಂಬಾ ಖುಷಿ ಆಯ್ತು. ಹೌದ್ರಮ್ಮ, ಲೈನೇ ಸಿಕ್ಕಲ್ಲ. ನೋಡಿ ನೋಡಿ, ಅದೇ ನೀವು ಹೊಸಬ್ರು ಮಾತಾಡಿದ್ರಲ್ಲ ನಮ್ಗೆ ಅಷ್ಟೇ ಸಂತೋಷ ಆಗಿದೆ. ಹೌದಲ್ವಾ? ಅದೇ ಅದೇ ಅದೇ ಅದೇ. ಶುಭವಾಗ್ಲಿ, ಚೆನ್ನಾಗಿರ್ರಿ. ನಮಸ್ಕಾರಮ್ಮ. ನಮಸ್ಕಾರ. ಕೇಳಿದ್ರೆ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ, ನಮಸ್ಕಾರ ಸರ್, ನಾನು ನಂದಕುಮಾರ್ ಚಲಾವರದಿಂದ ಸರ್. ನಂದಕುಮಾರ್ ಅವರು ಚಲಾವರ. ಹೌದು ಸರ್. ನಿಮ್ಮ ಮನೆ ಅಥವಾ ನಿಮ್ಮ ಪ್ರದೇಶದಲ್ಲಿ ಏನು ಮಾತಾಡ್ಲಿಕ್ಕೆ ನಿಮ್ಮ ಸಂಪರ್ಕ ಸಿಗೋದಿಲ್ಲ ಅಲ್ವಾ? ಹೌದು ಸರ್, ತುಂಬಾ ಟೈಮಿಂದ ನೋಡ್ತಾ ಇದೀವಿ ಸರ್, ಸಿಕ್ಕದಿಲ್ಲ ಸರ್ ಕಡಿಮೆ. ನಿಮ್ ಜೊತೆ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಕುತೂಹಲದಿಂದ 4-6 ಸಾರಿ 16 ಸಾರಿ ಸಂಪರ್ಕ ಮಾಡಿದ್ರು, ದೂರವಾಣಿ ಮಾರ್ಗ ಮುನಿಸಿಕೊಂಡು ಬಿಡ್ತು. ಈಗ ನಿಮ್ಮ ವಿಶೇಷ ಕೃಷಿಯನ್ನ ನಾವು ನೋಡಿದೀವಿ, ಮತ್ತೆ ಒಂಥರ ಆಸಕ್ತಿಯಿಂದ ಹೇಗಿದೆ ಅಂತ ವಿಚಾರಗಳನ್ನ ತಿಳ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಈಗ ನೇರ ಪ್ರಸಾರದಲ್ಲಿ ತಾವು ಸಂಪರ್ಕದಲ್ಲಿದ್ದೀರಿ, ಸಂತೋಷವೇ. ಹಾಡುಗಳು ಎಷ್ಟಾದವು? ಹಾಡುಗಳು ಒಂದು 10 ಇದೆ ಸರ್. ಹಾಡುಗಳು ಕೊಟ್ಬಿಟ್ಟು ಸರ್, ನಮಗೆ ದನಗಳು ಜಾಸ್ತಿ ಆಗ್ಬಿಟ್ಟು ಸರ್. ಹೌದಾ? ಕೊಟ್ಟಿ ಕಡಿಮೆ ಆಯ್ತು. ಈಗಲೇ ಮೂರು ಕರ ಹಾಕವ ಸರ್. ಈಗ ಎಷ್ಟು ಹಸುಗಳಾದಂಗ ಅದು ಸರ್? ಒಟ್ಟಾಗಿ 10 ಇದಾವೆ ಸರ್. 10 ಹೇಳೋದಕ್ಕಿಂತ ಅಲ್ಲಿ ಹೆಸರು ಹೇಳ್ಬಿಡೋದು ಒಳ್ಳೇದು ಕಾಣುತ್ತೆ ಸರ್. ಹೌದಾ? ಎಲ್ಲ ಅಮ್ಮಣಿ, ಚೋಂದು, ಗೌರಿ, ಗುಳ್ಳಿ, ಸೋಮ, ಕಣ್ಣ ನೋಡಿ, ಉಲ್ಲಾಸ ಇದ್ದಾನೆ, ಮತ್ತೆ ಕುಮಾ, ಎಲ್ಲದಕ್ಕೆ ಹೆಸರಿಟ್ಟಿದ್ರಿ ಅಲ್ವಾ? ಎಲ್ಲದಕ್ಕೆ ಹೆಸರಿಟ್ಟಿದ್ರು. ಆ ಹೆಸರಿಟ್ಟ ತಕ್ಷಣ ಕಿವಿ ನಿಮ್ಮರಿಸಿಕೊಂಡು ನಿಮ್ ಕಡೆ ನೋಡ್ಬಿಡ್ತಾವ? ಹೌದು ಸರ್, ನೋಡ್ತೇವೆ ಸರ್. ನೋಡಿ ದಿವಸ ನೋಡಿ, ನಕ್ಷತ್ರ ನೋಡಿ ಹೆಸರು ಹಾಕ್ಬಿಡ್ತೀವಿ. ಅದೇ ಸರ್. ಹೇಗಿದೆ ಈ ಸಾರಿ ಮಳೆ ಬೆಳೆ ನಿಮ್ ಕಡೆಗೆ? ಇಲ್ಲ ಚೆನ್ನಾಗಿದೆ ಸರ್, ಮಳೆ ಜಾಸ್ತಿ ಆಯ್ತು ಸರ್, ಅದನ್ನು ಪರವಾಗಿಲ್ಲ ಸರ್. ಅಲ್ವಾ? ಹೌದು ಸರ್, ಎಲ್ಲ ನಮಗೆ ಸಿಗ್ಬೇಕು ಅಂದ್ರೆ ಆಗೋದಿಲ್ಲ ಸರ್. ಅಲ್ವಾ? ಹೌದು ಸರ್. ಹೌದೌದು, ನಿಸರ್ಗ ನಮ್ಗೆ ಎಷ್ಟು ಕೊಡ್ಬೇಕು ಕೊಡ್ತಾ ಇರತ್ತೆ ಅಲ್ವಾ? ಹೌದು ಸರ್, ಹೌದು ಸರ್, ನಮ್ಮದು ಬಾಡಿಗೆ ಕೊಟ್ಟು ಏನ್ ಉಳಿತದೆ ಅದು ನಮ್ಮದು ಸರ್. ಹೌದು, ನಿಜ. ಹೌದು ಸರ್, ಚೆನ್ನಾಗಿದೆ ನಿಮ್ಮ ಜೀವನ ಅಲ್ವಾ? ಹೌದು ಸರ್, ಜೀವನ ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ ಸರ್. ಈಗ ಮನೆಯಲ್ಲಿ ನೀವು, ನಿಮ್ಮ ಶ್ರೀಮತಿ ಅವರು ಮತ್ತೆ ಪುತ್ರ ಮೂವರು? ಹೌದು ಸರ್. ಕೈ ಮುಟ್ಟಿ ಕೆಲಸ ಮಾಡ್ಕೊಂಡು ಆಳು ಕಾಳುಗಳ ಮೇಲೆ ಅವಲಂಬನೆ ಕಮ್ಮಿ ಮಾಡ್ಕೊಂಡು ಅಲ್ವಾ? ಹೌದು ಸರ್, ಒಂಥರ ಜೀವನ ಚೆನ್ನಾಗಿದೆ ಸರ್, ಕೃಷಿ ಮೇಲೆ ಹೋದ್ರೆ ಚೆನ್ನಾಗಿದೆ ಸರ್. ಹೌದು, ಸಂಖ್ಯೆ ಹೇಳಿ ಇನ್ನೊಂದ್ಸರಿ. ನೆಮ್ಮದಿದೆ ಸರ್. ಹೌದು, ನಂದಕುಮಾರ್ ನನ್ನ ನಿಮ್ಮ ಸಂಖ್ಯೆ ಮೊಬೈಲ್ ನಂಬರ್ ಅನ್ನು ಹೇಳಿ. ಏನ್ ಸರ್? ಮೊಬೈಲ್ ನಂಬರ್ ಅನ್ನ, ಮೊಬೈಲ್ ಸಂಖ್ಯೆನ ಹೇಳಿ. 9 4 4 9 2 7 3 3 8 9 7 3 3 8 9 ಇದು ಹಿಂದಿನ ಸಂಖ್ಯೆನ ಅಥವಾ ಇತ್ತೀಚೆಗೆ ಬೇರೆ ಬದಲಾವಣೆ ಮಾಡಿದ್ರ? ಇಲ್ಲ ಸರ್, ಮೊದ್ಲು ಇದ್ದ ಸಂಖ್ಯೆನೆ ಸರ್. ಸರಿನ ಸರ್. ಜೇನು ಸಾಕಾಣಿಕೆ ಹೇಗ್ ನಡೀತಾ ಇದೆ ತಮ್ದು? ಏನ್ ಸರ್? ಜೇನು ಸಾಕಾಣಿಕೆ? ಜೇನು ಚೆನ್ನಾಗಿದೆ ಸರ್. ಈ ವರ್ಷ ಆದ್ರೆ ಸ್ವಲ್ಪ ಕುಟುಂಬ ಕಡಿಮೆ ಆಗಿದೆ ಸರ್. ಕಳೆದ ವರ್ಷ ನಾವು ಸ್ವಲ್ಪ ಕುಟುಂಬ ಸೇಲ್ ಮಾಡಿದ್ವಿ, ಜನರಿಗೆ ಬೇಕು ಅಂತೇಳಿ ಅಲ್ವಾ? ಅದರಿಂದ ನಮಗೆ ಜೇನು ಈಗ ವರ್ಷ ಕುಟುಂಬ ಕಡಿಮೆ ಇದೆ, ಮತ್ತೆ ನಾವು ಪುನಃ ಅಭಿವೃದ್ಧಿ ಮಾಡ್ಬೇಕು ಸರ್. ಓಕೆ, ನಿಮ್ಗೆ ಒಂದು ಕುತೂಹಲಕಾರಿಯಾದ ಪ್ರಶ್ನೆ ನಂದಕುಮಾರ್. ಸ್ವಲ್ಪ ಹಗುರವಾದ ಪ್ರಶ್ನೆ ಕೇಳಿ. ಹಗುರವಾದ್ದು, ಮತ್ತೆ ನಮಗೆ ಇನ್ನಷ್ಟು ವಿಷಯ ಸಿಗಬಹುದು ಅಂತ ಅನ್ಕೊಂಡು ಆಸೆಯಿಂದ ನಿಮಗೆ ಪ್ರಶ್ನೆ ಕೇಳ್ತಿದೀವಿ. ಕೆಲವೊಂದು ಮರಗಳು ವರ್ಷದ ಎರಡು ಹಂಗಾಮುಗಳಲ್ಲೂ ಹಣ್ಣು ಕೊಡ್ತವೆ. ಅಂದ್ರೆ ಒಂದ್ ರೀತಿಯಲ್ಲಿ ವರ್ಷದ ಒಂದು 6-7 ತಿಂಗಳ ಕಾಲ ಹಣ್ಣು ಸಿಗ್ತಾ ಇರತ್ ನಮ್ಗೆ. ಅಂದ್ರೆ ಹೇಳ್ತೀವಲ್ಲ ಈಗ ಕಿತ್ತಳೆ ವರ್ಷದಲ್ಲಿ 2 ಸಾರಿ ಹಣ್ಣು ಕೊಡುತ್ತೆ ಅಲ್ವಾ? ಅದೇ ತರ ಬೇರೆ ಯಾವ ವೃಕ್ಷಗಳಿಂದ ವರ್ಷದಲ್ಲಿ 2 ಸಾರಿ ಹಣ್ಣುಗಳನ್ನ ಪಡಿಬಹುದು? ಒಂದು ಬಟ್ರ ಬಟ್ರಿ 2 ಸರಿ ಹಣ್ಣು ಸಿಗ್ತದೆ ಸರ್. ಹೌದು, ಸರಿಯಾಗಿ ಹೇಳಿದ್ರಿ. ಸಪೋಟ ಸಿಗ್ತದೆ ಸರ್. ಸರಿಯಾಗಿ ಹೇಳಿದ್ರಿ. ಮತ್ತೆ ನಿಮ್ ಕಡೆಗೆ ಸೀಬೆಕಾಯಿ ಸಿಗ್ತದೆ ಸರ್. ಹೌದು, ಸರಿಯಾಗಿ ಹೇಳಿದ್ರಿ. ಕಿತ್ತಳೆ ಹಣ್ಣು ಬರ್ತದೆ ಸರ್. ಹೌದು. ಮತ್ತೆ ಹೇಳ್ತಾ ಹೇಳ್ತಾ ಸುಮಾರು ಆದ್ರೆ ಯೋಚನೆ ಬರ್ತದೆ ಸರ್. ತಕ್ಷಣ ಹೊಳಿತಾ ಇಲ್ಲ ಅಲ್ವಾ? ಹೌದು ಸರ್, ಹೌದು ಸರ್. ಹತ್ತಿ, ಹತ್ತಿಯಿಂದಲೂ 2 ಸಾರಿ ಹಣ್ಣನ್ನು ಪಡ್ಕೋಬಹುದು. ಹತ್ತಿ ಹಣ್ಣು ಬರ್ತದೆ ಸರ್, 2 ಸಲ. ಅಂಜೂರ, ಅಂಜೂರದಿಂದಲೂ 2 ಸಾರಿ ಹಣ್ಣು ಸಿಗುತ್ತೆ ಅಲ್ವಾ? ಹೌದು ಸರ್. ಹೌದು, ಹೌದು. ಇನ್ನು ಹುಡುಕಿದ್ರೆ ಏನೆಲ್ಲ ಇದಾವೆ ಅದ್ರ ತಕ್ಷಣ ನೆನಪಿಗೆ ಬರಲ್ಲ ಅಲ್ವಾ? ನೆನಪಿಗೆ ಬರೋದು. ಹೌದು, ಹೌದು. ಕಿತ್ತಳೆ ಹೇಗಿದೆ ನಿಮ್ಮಲ್ಲಿ? ಕಿತ್ತಳೆ ಇದೆ ಸರ್, ಆದ್ರೆ ಸ್ವಲ್ಪ ಮಳೆ ಜಾಸ್ತಿ ಆದ್ರಿಂದ ಸ್ವಲ್ಪ ಅದು ಸೆಕೆಂಡ್ ಟೈಮ್ ಸ್ವಲ್ಪ ಬೇವು ಬರ್ತದೆ ಸರ್. ಲಾಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಸರ್, ಕಳೆದ ಇದರಲ್ಲಿ ಫಲ ಸ್ವಲ್ಪ ಕಡಿಮೆನೆ. ಆದ್ರೂ ಸುಮಾರು 30-35 ವರ್ಷದ ಮರಗಳು ಇದಾವೆ ನಿಮ್ಮಲ್ಲಿ ಅಲ್ವಾ? ಇದಾವೆ ಸರ್, 35 ಅಲ್ಲ 40 ವರ್ಷದ ಮೇಲ್ಗಡೆ ಮರಗಳೇ ಇದ್ದಾವೆ. ನೋಡಿ ನೋಡಿ ಎಷ್ಟು ಮರಗಳಿದಾವೆ, ಎಷ್ಟು ಮರಗಳಿದಾವೆ ಅಂತ ನಮ್ಮ ಶ್ರೋತೃಗಳಿಗೆ ಹೇಳಿ. ಈಗ ತುಂಬಾ ಮರಗಳು ನಾವು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಕೆಲವು ಮರಗಳು ಹೋಗ್ಬಿಟ್ಟಿದೆ ಸರ್. ಈಗ ಪುನಃ ನಾವು ಹೊಸದಾಗಿ ಅದರಿಂದ ಬೀಜ ಮತ್ತೆ ಕಸಿ ಕಟ್ಟಿ ಹಾಕಿದೀವಿ ಸರ್. 40 ವರ್ಷದ ಎಷ್ಟು ಮರಗಳಿದಾವೆ? 40 ವರ್ಷದ ಒಂದು 10 ಮರ ಇರ್ಬೋದು ಸರ್. ನೋಡಿ ಬಹಳ ವಿಚಿತ್ರ. ಎಷ್ಟೋ ಗಿಡಗಳು, ಕಿತ್ತಳೆ ಗಿಡಗಳು ಈ ಒಂದು ವಯಸ್ಸನ್ನು ಹೋದವು, ಆದರೆ 40 ವರ್ಷದ 10 ಕಿತ್ತಳೆ ಗಿಡಗಳಿದಾವೆ ಅಂದ್ರೆ ಅದರಲ್ಲಿ ಏನೋ ವಿಶೇಷ ಇರುತ್ತಲ್ವಾ? ಹೌದು ಹೌದು. ಇನ್ನೊಂದು ಅದರಲ್ಲಿ ಬಂಧನಿಗೆ ಬರ್ತದೆ, ಬಂಧನಿಗೆ ಮತ್ತೆ ಸ್ವಲ್ಪ ನಾವು ಈ ಕಾಫಿ ತರ ಕಪಾತ್ ಮಾಡಿ ಕೊಡ್ಬೇಕು ಸರ್. ಅಲ್ವಾ, ಅದು ಮಳೆಗಾಲದಲ್ಲಿ ಕಪಾತ್ ಮಾಡಿದ್ರೆ ಆಗದೆ ಸರ್, ಬೇಸಿಗೆಯಲ್ಲಿ ಕಪಾತ್ ಮಾಡ್ಬೇಕು. ಸಾಧಾರಣ ಮಾರ್ಚ್ ಏಪ್ರಿಲ್ ಎಲ್ಲ ಮಾಡಿದ್ರೆ ಅದು ಹೊಸ ಚಿಗರ್ ಬಂದು ನಮಗೆ ಫಲ ಕೊಡ್ತದೆ, ಮತ್ತೆ ಮರ ಉಳಿತದೆ ಸರ್. ಮಳೆಗಾಲದಲ್ಲಿ ಕಟ್ ಮಾಡಿದ್ರೆ ಅದು ಇದು ಬಂದ್ಬಿಡ್ತದೆ ಸರ್, ಒಂಥರ ಕೊಳ್ತದಂಗೆ ಆಗ್ಬಿಡ್ತದೆ ಕೊಂಬೆ. ಬೇಸಿಗೆಯಲ್ಲಿ ಬದನೆಕ್ಕೆ ತೆಗಿಬೇಕು, ಚಿಗರು ಬರೋದು ಶೀತ ಜಾಸ್ತಿ ಇದ್ರೆ ಚಿಗರು ಬರೋದು ಕಡಿಮೆ ಅಲ್ವಾ? ಹೌದು ಸರ್. ಹೌದು ಹೌದು. ಈ ಕಡೆಗೆ ಬಂದಾಗ ಬನ್ನಿ ಮಡಿಕೇರಿ, ಈ ಕಡೆಗೆ ಬಂದಾಗ ಭೇಟಿ ಮಾಡೋಣ. ಕೊರೋನಾ ನಮಗೊಂದು ಪಾಠ ಕಲಿಸ್ತಲ್ಲ, ಹಾಗಾಗಿ ಬಂದಿಕೆ ಆಗಿಲ್ಲ ಸರ್. ಹೌದು ಹೌದು, ಬನ್ನಿ ಬನ್ನಿ, ಖಂಡಿತವಾಗಿ ಬಂದ್ರೆ ಬರ್ತೀನಿ ಸರ್. ಒಳ್ಳೇದು ಒಳ್ಳೇದು, ನಿಮ್ಮಂತವ್ರನ್ನ ಕಂಡ್ರೆ ನಮಗೆ ಬಹಳ ಬಹಳ ಅಭಿಮಾನ ಸಂತೋಷ. ನಮಸ್ಕಾರ. ನಮಸ್ಕಾರ. ಓಕೆ, ಕೇಳಿದ್ರೆ ನಂದಕುಮಾರ್ ಅವರ ಒಂದು ಆಸಕ್ತಿದಾಯಕ ನಾವು ಹತ್ತಿರದಿಂದ ನೋಡಿದ್ವಿ, ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು ಮಾತಾಡಿ, ಯಾರು ತಾವು? ಹಲೋ. ಹಾ, ತಮ್ಮ ಹೆಸರು? ಇಂದಿರಾ. ಇಂದಿರಾ ಅವರು ಎಲ್ಲಿಂದ ಅಮ್ಮ? ಬೆಟ್ಟತ್ತೂರು. ಬೆಟ್ಟತ್ತೂರು ತಾಲೂಕು ಹೇಳಿ, ಯಾವ ತಾಲೂಕು? ಮಡಿಕೇರಿ ತಾಲೂಕು ಸರ್. ಹೌದು, ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ? 19 ಕಿಲೋಮೀಟರ್. ತಾವು ರೇಡಿಯೋನ ಎಷ್ಟು ವರ್ಷದಿಂದ ಕೇಳ್ತಾ ಇದ್ರಿ? ನಾನು 20 ವರ್ಷದಿಂದ ಕೇಳ್ತೀನಿ ಸರ್. ಓಹೋ, ತಾವು ಏನು ಓದಿದಿರಿ? ನಾನು BA ಓದಿದ್ದೀನಿ ಸರ್. ಓಹೋ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮನೆಯಲ್ಲಿ ಹಸ್ಬೆಂಡ್, ಮಕ್ಕಳು, ಅತ್ತೆ. ಅತ್ತೆ ಅವರಿಗೆ ವಯಸ್ಸು? ವಯಸ್ಸು ಅವ್ರಿಗೆ 83 ಆಗುತ್ತೆ. ಈಗಲೂ ಲವ್ ಲವ್ ಕೇಳಿದಾರ? ಅಲ್ವಾ, ಅದೇ ಅವ್ರವ್ರ ಕೆಲಸ ಮಾಡ್ಕೊಂಡು ಇನ್ನು ನಿಮ್ಮ ಕೆಲಸಕ್ಕೂ ಭಾಗಿ ಆಗ್ತಾರಲ್ವಾ? ಆತರ ಇದ್ಬಿಟ್ರೆ ಸಂತೋಷವೇ ಸಂತೋಷ ಅಲ್ವಾ? ಹೌದೌದು. ಮತ್ತೆ ಅವರಲ್ಲಿರುವ ಸಾಮರ್ಥ್ಯ ಗುಣಗಳನ್ನ ನಾವು ತಿಳ್ಕೊಂಡು ಜೀವನ ಮಾಡ್ತಾ ಇದ್ರೆ ಒಂಥರ ಆನಂದ. ಫುಡ್ಗೂ ಈಗಿನ ಫುಡ್ಗೂ ಡಿಫ್ರೆನ್ಸ್ ಉಂಟು. ನೋಡಿ ನೋಡಿ, ಅಲ್ಲ ಈಗ್ಲೂ ಗೆಡ್ಡೆ ಗೆಣಸು, ಈಗ್ಲೂ ಗೆಡ್ಡೆ ಗೆಣಸು ಸಿಗ್ತವೆ. ಎಷ್ಟೋ ಜನ ಗೆಡ್ಡೆ ಗೆಣಸು ತಿನ್ನೋ ಬದಲ ಏನನ್ನ ತಿನ್ನಕ್ ಹೋಗ್ತಾರೆ. ಈಗಿನ ಕಂಪ್ನಿಗ ಫುಡ್ನೇ ತಿಂದ್ರೆ ಈಗ 10 ವರ್ಷ ಅಂತೂ ಇರಲ್ಲ. ಹೌದು ಹೌದು. ಹಿಂದಿನ ಜನಗಳಿಗಿಂತ ಈಗ ಇನ್ನೂ ಚೆನ್ನಾಗಿರ್ಬೋದಾಯ್ತು ಎಷ್ಟೋ ಜನ, ಆದ್ರೆ ಏನೆಲ್ಲ ತಾಪತ್ರಯಗಳನ್ನ ಆಮಂತ್ರಿಸಿಕೊಂಡು ಆರೋಗ್ಯ ಕೆಡಿಸಿಕೊಂಡು ಒದ್ದಾಡ್ತಿದ್ದಾರೆ. ಹೌದು. ಅಮ್ಮ, ನಿಮ್ದು ತೋಟ ಎಲ್ಲ ಎಷ್ಟಿದೆ? 8 ಎಕರೆ. ಆಮೇಲೆ ಇದು ಭತ್ತದ ಗದ್ದೆ? ಭತ್ತದ ಗದ್ದೆ ಒಂದ್ ಸ್ವಲ್ಪ ಇರೋದು, ಅಂದ್ರೆ ಭತ್ತ ಮಾಡ್ತಿಲ್ಲ ನಾವು. ಸೋಮರಪೇಟೆ ತಾಲೂಕು ಮಾದಾಪುರದಲ್ಲಿ ವಾಸ ಮಾಡ್ತಿರ ಸರ್. ಓಹೋ. ಅಲ್ಲಿ ವರ್ಕ್ ಮಾಡ್ಕೊಂಡು ಬೆಟ್ಟದಲ್ಲಿ ತೋಟ ನೋಡ್ಕೊಂಡು ಇದ್ ಮಾಡ್ತಾ ಇದ್ದೀನಿ ಸರ್. ಓಹೋ. ಹಸ್ಬೆಂಡ್ ತೋಟ ಎಸ್ಟೇಟ್ ಅಲ್ಲಿ ಮ್ಯಾನೇಜರ್ ಆಗಿದೆ, ನಾನು ಅಕೌಂಟೆಂಟ್ ಆಗಿದ್ದೀನಿ. ವೀಕ್ಲಿ ಎಂಡ್ ಅಲ್ಲಿ ಬೆಟ್ಟದಲ್ಲಿ ಹೋಗಿ ನಾವು ಅಲ್ಲಿ ತೋಟದ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಇಬ್ರು ಬೇರೆ ಉದ್ಯೋಗ ಮಾಡ್ಕೊಂಡು ತೋಟವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಿರ್ವಹಣೆ ಮಾಡ್ಕೊಂಡು ಬರ್ತೀವಿ. ಮತ್ತೆ ನಾವು ಎಷ್ಟು ಜನನ ವೀಕೆಂಡ್ ಅಲ್ಲಿ ಅವರಿಗೆ ರಜೆ ಇರುತ್ತಲ್ಲ ಸರ್, ಆಗ ಕರ್ಕೊಂಡು ಹೋಗಿ ನಾವು ಅವರೊಟ್ಟಿಗೆನೆ ಜನಗಳೊಟ್ಟಿಗೆ ಕೆಲಸ ಮಾಡ್ಕೊಂಡು ತೋಟದ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೌದು. ತಮ್ದು ಸಂಖ್ಯೆಯನ್ನು ಹೇಳ್ಬೋದ? ನಿಮ್ಮ ಮೊಬೈಲ್ ನಂಬರ್? 8 7 6 2 6 2 9 8 8 4 1 0 4 1 0. ಸ್ವಲ್ಪ ವಿವರವಾಗಿ ಆಮೇಲೆ ನಿಮ್ ಜೊತೆ ಮಾತಾಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಅನ್ಕೊಂಡ್ವಿ. ಹೌದು, ಬಹಳ ಅಭಿಮಾನದಿಂದ ಸಂಪರ್ಕ ಮಾಡಿದಿರಿ. ಅದಕ್ಕೆ ಸುಮಾರು ಟೈಮ್ ಅಲ್ಲಿ ಇದು ಮಾಡ್ತಿದ್ವಿ ಸರ್, ಸಿಗ್ತಾ ಇರ್ಲಿಲ್ಲ ನಮಗೆ. ಒಂದೊಂದ್ಸತಿ ಇಲ್ಲ ನೆಟ್ವರ್ಕ್ ಸಿಗಲ್ಲ, ಪ್ರಾಬ್ಲಮ್ ನಾವು ಎಷ್ಟೇ ಇರೋದಲ್ಲ, ಒಂದ್ಸರಿ ನೆಟ್ವರ್ಕ್ ಇಲ್ಲ, ಕರೆಂಟ್ ಇರಲ್ಲ, ಮಳೆಗಾಲ. ಹೌದೌದು, ಅದೊಂದು ಯೋಗ, ಕೆಲವೊಂದ್ಸರಿ ಕೂಡಿ ಬರಲ್ಲ ಅಲ್ವಾ? ಹೌದು. ಅಮ್ಮ, ಒಂದು ಪ್ರಶ್ನೆ ತಮಗೆ. ಪ್ರಪಂಚದಲ್ಲಿ ತೆಂಗಿನ ಕಾಯಿಗಳ ಉತ್ಪಾದನೆಯಲ್ಲಿ ಯಾವ ದೇಶವು ಪ್ರಥಮ ಸ್ಥಾನದಲ್ಲಿದೆ? ಪ್ರಪಂಚದಲ್ಲಿ ತೆಂಗಿನಕಾಯಿಗಳ ಉತ್ಪಾದನೆ, ಹೌದೌದು, ಇಡೀ ಪ್ರಪಂಚದಲ್ಲಿ ಯಾವ ದೇಶವು ತೆಂಗಿನಕಾಯಿಗಳ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ? ಗೊತ್ತಿಲ್ಲ. ಒಂದು ಎರಡು ಮೂರು ಉತ್ತರ ಹೇಳಿ, ಯಾವ ದೇಶ ಅಂತ ಅನ್ಕೊಂಡು. ಭಾರತವಂತೂ ಅಲ್ಲ. ಇಂದ ಶುರುವಾಗುತ್ತೆ. ಇಂಡೋನೇಷ್ಯಾ. ಹೌದು, ಸರಿಯಾಗಿ ಹೇಳಿದ್ರಿ. ನೋಡಿ, ಇಂಡೋನೇಷ್ಯಾ. ಸುಮ್ಮನೆ ಒಂದು ಒಂದು ಅಕ್ಷರವನ್ನ ಹೇಳಿದ ತಕ್ಷಣ ಹೇಳ್ಕೊಂಡೆ ಬಿಟ್ರಿ ಅಂದ್ರೆ ನಾವು ಅಂದ್ರೆ ಗೊತ್ತಿತ್ತು ಸಡನ್ ಆಗಿ ಕೇಳಿದಾಗ ನಿಜ ನಿಜ ನಿಜ. ಅಂದ್ರೆ ಎಷ್ಟೋ ಜನ ಅನ್ಕೊಂತಾರೆ ನಮ್ಮಷ್ಟು ಜಾಣರು ಯಾರಿಲ್ಲ ಅಂತ, ಆದ್ರೆ ನೀವು ಜಾಣರಿದ್ದೀರಿ, ನಿಮ್ಮಲ್ಲಿಯೂ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ವಿಶೇಷ ಗುಣಗಳು ಇರ್ತವೆ, ಅದನ್ನ ನಾವು ಹೆಕ್ಕಿ ತೆಗಿಬೇಕು. ಬಹಳ ಖುಷಿ ಆಯ್ತು ನೋಡಿ, ನಾವು ಅನ್ಕೊಳ್ಬೋದಾಯ್ತು ಅಥವಾ ಬೇರೆಯವ್ರು ಅನ್ಕೊಳ್ಬೋದಾಯ್ತು ಇಂಥ ಪ್ರಶ್ನೆಗೆ ಇವರು ಉತ್ತರ ಹೇಳಲಿಕ್ಕಿಲ್ಲ ಅಂತ. ಆದರೆ ಒಂದೇ ಒಂದು ಅಕ್ಷರವನ್ನು ಹೇಳಿದ ತಕ್ಷಣ ಇಂಡೋನೇಷ್ಯಾ ಅಂತ ಹೇಳಿದ್ರಿ. ಇಂಡೋನೇಷ್ಯಾ, ಮಲೇಷ್ಯಾ, ಭಾರತ, ಆಮೇಲೆ ಫಿಲಿಪೈನ್ಸು, ಶ್ರೀಲಂಕಾ, ಈ ದೇಶಗಳಲ್ಲಿ ತೆಂಗನ್ನು ಬಹಳ ಚೆನ್ನಾಗಿ ಬೆಳೆಯಲಾಗ್ತಾ ಇದೆ. ಅದೇ ನಿಮ್ಮ ತೋಟದಲ್ಲಿನೂ ಹಾಕಿರಬೇಕು ತೆಂಗು ಅಲ್ವಾ? ನಾನು ಸರ್ ತೋಟದಲ್ಲಿ ಅಂದ್ರೆ ತೆಂಗಿನ ಅದೇ ಸಿಪ್ಪೆಕಾಯಿ ತಂದು ಸರ್ ತಂದುಬಿಟ್ಟು ನಾನೇ ಸಸಿ ಮಾಡಿ ಒಂದು 10 ನೆಟ್ಟದಲ್ಲಿ ಒಂದು 7 ಗಿಡ ಬಂದುಂಟು ಸರ್. ಓಹೋ, ಮತ್ತೆ ಹೂವಿನ ಗಿಡ, ಹೂವಿನ ಗಿಡದಲ್ಲಿ ತುಂಬಾ ಇಂಟ್ರೆಸ್ಟ್ ಉಂಟು. ಹೂವಿನ ಗಿಡನೂ ಮಾಡ್ತೀನಿ, ಸುಮಾರು ಒಂದು 400 ಹೂವಿನ ಕುಂಡನು ಇದೆ. ಮತ್ತೆ ಎಲ್ಲಾ ರೀತಿ ಯಾವ ಹಣ್ಣು ತಿಂದು ಸರ್ ನಾನು ಹಣ್ಣಿನ ಬೀಜ ಬಿಸಾಕಲ್ಲ, ಅದನ್ನ ಹೂವಿನ ಕುಂಡದಲ್ಲಿ ಹಾಕ್ಬಿಟ್ಟು ಬೆಳೆಸ್ತೀನಿ. ಈಗ 2 ವರ್ಷ ಆಯ್ತು, ಆಪಲ್ ಗಿಡ 2 ಗಿಡ ನೆಟ್ಟೀನಿ, ಬಟ್ಬಿಟ್ಟು ಒಂದು 25 ಬಟ್ಬಿಟ್ಟು ಗಿಡ ನೆಟ್ಟೀನಿ. ಮತ್ತೆ ನಮ್ಮ ತೋಟಕ್ಕೆ ಬೇಕಾಗಿರುವಂತಹ ಸಿಲ್ವರ್ ಗಿಡ ಒಂದು 200 ಗಿಡ ನಾನೇ ಬೀಜ ಮಾಡಿ ನೆಟ್ಟಿರೋದು, ಒಂದು 100 ಕಿತ್ತಳೆ ಗಿಡ ಮಾಡಿದ್ದೀನಿ ಸರ್. ನಿಮ್ದು ಒಂಥರ ಅನುಕರಣೀಯವಾದ ಅಥವಾ ಬೇರೆಯವರು ಅನುಸರಿಸಬೇಕಾದ ಸಂಗತಿ ಇದಾವೆ ನಿಮ್ ಜೊತೆಗೆ. ಅಂದ್ರೆ ನನಗೇನು ಸರ್, ನಾವಿಲ್ಲ ಎಷ್ಟೇ ತಲೆ ಇರೋದಲ್ಲ, ಅವ್ರು ಕೆಲಸ ಮಾಡಂತದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಯಾವ ರೀತಿ ಕಟ್ಟಡ ಗಿಡ ಕಪತ್ತು ಮಾಡ್ತಾರೆ, ಯಾವ ರೀತಿ ಸಿಗು ತೆಗಿತಾರೆ, ಮತ್ತೆ ಯಾವ ರೀತಿ ಮಾಡ್ತಾನೆಲ್ಲ ನಾನು ನೋಡ್ಕೊಂಡು ತಿಳ್ಕೊಂಡು ನಮ್ಮ ತೋಟಕ್ಕೆ ಬೇಕಾಗಿರುವಂತಹ ಕಾಫಿ ಗಿಡ ನರ್ಸರಿ ನಾನೇ ಮಾಡಿ. ಬಹಳ ಸಂತೋಷ. ಇಲ್ಲ, ಇನ್ನೊಂದು ದಿನ ನಿಮ್ ಜೊತೆಗೆ ವಿವರವಾಗಿ ಮಾತಾಡಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಧನ್ಯವಾದ ತಾಯಿ. ನಮಸ್ಕಾರ. ನಮಸ್ಕಾರ ಕೇಳಿದರೆ ನೋಡಿ ಎಷ್ಟೊಂದು ಆಸಕ್ತಿ ಇದೆ. ಇಂದಿರಾ ಅವ್ರಿಗೆ ಇರೋ ಆಸಕ್ತಿಯನ್ನು ನೀವು ಕೇಳಿದಿರಿ, ಸಂತೋಷ ಪಟ್ಟಿದ್ದೀರಿ. ನಮಸ್ಕಾರ, ಮಾತಾಡಿ, ಹೇಳಿ ಹೇಳಿ. ಹಾಂ, ತಮ್ಮ ಹೆಸರು? ಮಲ್ಲಿಗೆ ಪೂರ್ಣಚ ಅಂತ ಸರ್. ಇನ್ನೊಂದು ಸಾರಿ? ಮಲ್ಲಿಗೆ ಪೂರ್ಣಚ. ಹಾಂ, ಮಲ್ಲಿಗೆ ಪೂರ್ಣಚ್ ಅವರು. ಎಲ್ಲಿಂದ ಅಮ್ಮ? ಅಲ್ಲಿ ನೆಟ್ವರ್ಕ್ ಏನೋ ಸ್ವಲ್ಪ ಸಮಸ್ಯೆ ಇದೆ. ಇನ್ನೊಂದು ಒಂದು ಸ್ವಲ್ಪ ಜಾಗ, ಒಂದೊಂದು ಹೆಜ್ಜ ಚೀಚೆ ಬದಲಾವಣೆ ಮಾಡ್ತೀರ ನೋಡಿ. ಎಲ್ಲಿ ಎಲ್ಲಿ ಯಾವ ಊರಿಂದ ಅಮ್ಮ? ಬಾಡಗರಕೇರಿ ಸರ್, ಪೊನ್ನಪೇಟೆ. ಆಹಾ, ತಮ್ಮದು ತೋಟ ಎಷ್ಟಿದೆ ಕೇಳ್ತಾ ಇದ್ರಮ್ಮ? ಅದೇ ಯಾಕೋ ಸಂಪರ್ಕದ ಕೊರತೆ ಇದೆ ಸ್ವಲ್ಪ. ನೀವು ಒಂದೊಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಕೂತ್ಕೊಂಡು, ಪೊನ್ನಂಪೇಟೆ ತಾಲೂಕು ಅಂದ್ರಲ್ವಾ? ಅದೇ ಯಾಕೋ ಸರಿ ಕೇಳ್ತಾ ಇಲ್ಲ ತಾಯಿ, ಸರಿಕೆ ಸರಿ ಕೇಳ್ತಾ ಇಲ್ಲ, ಕೇಳ್ತಾ ಇಲ್ಲ ಮಾತಾಡೋದು. ನಿಮ್ಮ ಮಾತು ನಮಗೆ, ನಿಮ್ಮ ಮಾತು ನಮಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಇಲ್ಲ ಸರಿ ಕೇಳ್ತಾ ಇಲ್ಲ. ಇಲ್ಲ ನೆಟ್ವರ್ಕ್. ಹಾ, ಈಗ ಈಗ ಕೇಳ್ತದೆ. ಬಾಡಗ ಅಂದ್ರಲ್ವಾ? ಬಾಡಗ. ಇಲ್ಲ ಯಾಕೋ ಸರಿ ಕೇಳ್ತಾ ಇಲ್ಲ ತಾಯಿ. ಇಲ್ಲ, ಇನ್ನೊಂದು ಸಾರಿ ಮಾತಾಡೋಣ ಇನ್ನೊಂದು ಕಾರ್ಯಕ್ರಮ. ಧನ್ಯವಾದ, ಬೇಸರ ಮಾಡ್ಕೋಬೇಡಿ. ನಮಸ್ಕಾರ ಕೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿದ್ರೆ ಅನುಕೂಲ ಆಗ್ತದೆ ನೋಡಿ. ನಮಸ್ಕಾರ, ಮಾತಾಡಿ, ಯಾರು? ನಮಸ್ತೆ ಸರ್. ನಮಸ್ಕಾರ. ಹಾ ಚಂದ್ರ ಅವರೇ, ಮಳೆ ಆಯ್ತಾ ಆ ಕಡೆಗೆಲ್ಲ? ಇಲ್ಲ ಸರ್, ಮಳೆ ಇಲ್ಲ. ಹಾ ಹಾ, ನೀವು ಭತ್ತ ಬೆಳೆಯುವ ಪ್ರದೇಶದವರು ಅಲ್ವಾ? ಭತ್ತ ಬರ ಕೆರೆಗಳೇನು ತುಂಬಿಲ್ಲ ಸರ್. ಅಲ್ಲ, ಭತ್ತ ಬೆಳೆದೇ ಬೆಳಿತೀರಿ ನೀವಲ್ವಾ? ಮಂಡ್ಯ, ಮೈಸೂರು ಆ ಕಡೆಗೆಲ್ಲ ಭತ್ತ ಅಂದ್ರೆ ಎಲ್ಲರಿಗೂ ಪರಿಚಯ ಅಲ್ವಾ? ಹೌದು. ಹೌದು, ಭತ್ತದ ವೈಜ್ಞಾನಿಕ ಹೆಸರು ಏನು ಅಂತ ಹೇಳ್ಬೋದಾ? ಭತ್ತದ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು. ಭತ್ತದ ಹೆಸರು, ಭತ್ತದ ವೈಜ್ಞಾನಿಕ ಹೆಸರು, ಭತ್ತದ ವೈಜ್ಞಾನಿಕ ಹೆಸರು ಏನಾದರೂ ಗೊತ್ತಾಗ್ತಾ ಇಲ್ಲ ಅಲ್ವಾ? ಗೊತ್ತಾಗ್ತಾ ಇಲ್ಲ. ಹಾಂ, ನೋಡೋಣ ನೋಡೋಣ. ಇನ್ನೊಂದು ಕರೆಯನ್ನು ಸ್ವೀಕರಿಸಿ. ಓಕೆ ಓಕೆ, ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಇನ್ನು ಸಂಪರ್ಕ ಮಾಡ್ತಾ ಇದ್ರಿ, ಸಮಯ ಸಾಕಾಗ್ತಾ ಇಲ್ಲ, ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಭತ್ತದ ವೈಜ್ಞಾನಿಕ ಹೆಸರು ವರೇಜ ಸಟೈವ, ವರೇಜ ಸಟೈವ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರಗಳು. ರೈತ ಬಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಕೃಷಿ ಕುರಿತ ಭತ್ತ ಚಿತ್ತ ಮಾಲಿಕೆಯಲ್ಲಿ ವಿರಾಜಪೇಟೆ ತಾಲೂಕು ಕೊಮಟೂರು ಗ್ರಾಮದ ಕೊಟ್ರಂಗಡ ಎಂ ಸುಬ್ರಹ್ಮಣ್ಯ ಅವರೊಡನೆ ಸಂವಾದವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಆರ್ಯಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಪ್ರಧಾನಮಂತ್ರಿ ಅವರ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದು ಇವು ಮಾತಾಡಿ ಅಲ್ಪಸಂಖ್ಯಾತರಿಗೆ ಮೀಸಲಿಡುವ ಪ್ರಧಾನಮಂತ್ರಿ ಅವರ 15 ಅಂಶಗಳ ಕಾರ್ಯಕ್ರಮಗಳನ್ನ ಸಂಬಂಧಪಟ್ಟ ಇಲಾಖಾಧಿಕಾರಿಗ ತಲುಪಿಸುವಂಗೆ ನಿರ್ದೇಶನ ಕೊಟ್ಟು ಹಂಗೆ ಯೋಜನೆಗಳ ದಾಖಲಾತಿಗಳ ಕರಪತ್ರ ಮತ್ತು ಪೋಸ್ಟರ್ಗಳನ್ನ ತಯಾರಿಸಿ ಮಾಹಿತಿ ಕೊಡಕು ಸರ್ಕಾರದ ಅನುದಾನ ಯಾವುದೇ ರೀತಿಲಿ ನಿಸ್ಪ್ರಯೋಜನ ಆಗದಂಗೆ ನೋಡಿಕೊಂಡು ಶೇಕಡವಾರು ಪ್ರಗತಿ ಸಾಧಿಸೋಕುಂತ ಹೇಳಿದು. ಕೊಡಗು ಜಿಲ್ಲೆಯಲ್ಲಿ COVID-19 ಪಾಸಿಟಿವಿಟಿ ದರ ಶೇಕಡ 2ಕ್ಕಿಂತ ಕಡಿಮೆ ಇದ್ದು ಈ ನಿಟ್ಟಲ್ಲಿ ಜಿಲ್ಲೆನ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿ ಮತ್ತು ಈಗ ಇರುವ ಪಾಸಿಟಿವಿಟಿ ದರ ಗಮನದಲ್ಲಿರಿಸಿಕೊಂಡು ಸಂಬಂಧಪಟ್ಟ ಇಲಾಖೆ ಹೊರಡಿಸಿರುವ ಸುತ್ತೋಲೆಯನ್ನು ಹೊರಡಿಸಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ಖಾಸಗಿ ಅನುದಾನಿತ ಪದವಿ ತಾಂತ್ರಿಕ ಡಿಪ್ಲೊಮಾ ಕಾಲೇಜ್ಗ ಸ್ನಾತಕೋತ್ತರ ತರಗತಿ ಹಾಗೆ 9 ಮತ್ತು 10ನೇ ಕ್ಲಾಸ್ ಪದವಿ ಪೂರ್ವ ಕಾಲೇಜುಗಳನ್ನ ಕೋವಿಡ್ ಎಲ್ಲ ನಿಯಮಗಳನ್ನ ಪಾಲಿಸಿಕೊಂಡು ಇದೇ ಸೆಪ್ಟೆಂಬರ್ 17ರಿಂದ ಶುರು ಮಾಡುವಂಗೆ ಜಿಲ್ಲಾಧಿಕಾರಿಯು ಆದೇಶ ಹೊರಡಿಸಿದಳು. ಶಾಲೆ ಸುರಕ್ಷತೆ ಸಂಬಂಧಪಟ್ಟಂಗೆ ಇಲಾಖೆ ನಡೆಸಿರುವ ಹಾಸ್ಟೆಲ್ಗಳನ್ನ ಶಾಲಾ ಕಾಲೇಜು ಹಾಸ್ಟೆಲ್ಗಳನ್ನ ಶುರು ಮಾಡಕ್ಕೆ, ಆದರೆ ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬನು ಕೋವಿಡ್ ನಿಯಮನ ಕಡ್ಡಾಯಾಗಿ ಪಾಲಿಸೋಕ್ಕೂ, ಹಾಗೆ COVID-19 ಸುರುನ ಡೋಸ್ನ ಕಡ್ಡಾಯಾಗಿ ಪಡೆದಿರೋಕುತ್ತ ಶಾಲೆಯಲ್ಲಿ ಒಂದು ಕೊಂಬರೆನ ಐಸೋಲೇಷನ್ ಕೊಂಬರೆತ್ತ ಕಾಯ್ದಿರಿಸೋಕ್ಕೂ, ಹಾಗೆ ಈ ಆದೇಶ ಕರ್ನಾಟಕ ಸರ್ಕಾರ ಕಾಲಕಾಲಕ್ಕೆ ಕೊಡುವ ನಿಯಮಕ್ಕೆ ಒಳಪಟ್ಟಿದ್ದೆ. ಹಾಗೆ ಜಿಲ್ಲೆಯಲ್ಲಿ ಕೋವಿಡ್ ಪರಿಸ್ಥಿತಿನ ಪರಿಶೀಲಿಸಿ ಬದಲಾವಣೆಗಳನ್ನ ಜಿಲ್ಲಾಡಳಿತ ಮುಂದಿನ ದಿನಗಳಲ್ಲಿ ಮಾಡಿದೆ. ಈ ಆದೇಶನ ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕುವೇತ ಜಿಲ್ಲಾಧಿಕಾರಿಯವು ಆದೇಶ ಹೊರಡಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಸುರುನ ಡೋಸ್ನ ಕೋವಿಡ್ ಲಸಿಕೆ ಕೊಟ್ಟು ಈ ನಿಟ್ಟಲ್ಲಿ ಶೇಕಡ 86ರಷ್ಟು ಸಾಧನೆ ಮಾಡಿದ್ದು ಇದೇ ಸೆಪ್ಟೆಂಬರ್ 17ರಂದು ರಾಜ್ಯದಾದ್ಯಂತ ಮೇಗಾ ಕೋವಿಡ್ ಲಸಿಕಾ ಮೇಳನ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಿದಳು. ಹಾಗೆ ಜಿಲ್ಲೆಯಲ್ಲಿ ಲಸಿಕೆ ತಗೊಳ್ಳದೆ ಬಾಕಿ ಉಳಿದಿರುವ ನಾಗರಿಕರನ್ನ ಗುರಿ ಮಾಡಿ ಮೆಗಾ ಲಸಿಕಾ ಮೇಳ ಹಮ್ಮಿಕೊಂಡಳು. ಗೊತ್ತು ಮಾಡಿದ ಕೇಂದ್ರಗಳಲ್ಲಿ ಸೆಪ್ಟೆಂಬರ್ 17ರಂದು ಹೊತ್ತಾರೆ 9ರಿಂದ 4 ಗಂಟೆ ಮುಟ್ಟ ಲಸಿಕಾ ಮೇಳ ನಡೆದಿದೆ. ಇಲ್ಲಿ ಮುಟ್ಟ ಕೋವಿಡ್ ಲಸಿಕೆ ಹಾಕಿಸದವೋ ಹಾಕಿಸಿಕೊಂಡು ಸಹಕಾರ ಮಾಡಕ್ಕೂತ ಜಿಲ್ಲಾಧಿಕಾರಿಯು ಹಂಗೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಯು ಕೇಳಿಕೊಂಡಳು. ಯುವ ಕಾರ್ಯ ಹಂಗೆ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಚೆಂಬು, ಸಂಪಾಜೆ ಭಗವಾನ್ ಯುವಜನ ಸಂಘ ಇವರ ಕೂಡುಕುಟಲಿ ಸ್ವಾತಂತ್ರ್ಯ 75 ಅಮೃತ ಮಹೋತ್ಸವ ಆಚರಣೆ ಇದೇ ತಿಂಗಳ 25ರಂದು 4:00 PM ಫಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟ ಕಾರ್ಯಕ್ರಮಕ್ಕೆ ಸಂಪಾಜೆ ಚೆಕ್ಪೋಸ್ಟ್ಲಿ ಚಾಲನೆ ಕೊಟ್ಟವೆ. ಈ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಪಡಿತರ ಚೀಟಿದಾರರ ಇಕೆವೈಸಿ ಪ್ರಕ್ರಿಯೆನ ಆಯಾಯ ವ್ಯಾಪ್ತಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ 1 ಸೆಪ್ಟೆಂಬರ್ 15 ಮುಟ ಸಂಗ್ರಹ ಮಾಡುವೆ. ಹಂಗೆ ಈ ಕಾರ್ಯಕ್ರಮನ ಪೂರ್ತಿ ಮಾಡಿಕೆ ಸರ್ಕಾರದ 16-30 ಮುಟ ಅವಧಿ ವಿಸ್ತರಣೆ ಮಾಡಿಳು. 16-30 ಮುಟ ದಿನ ಮಧ್ಯಾಹ್ನ 12:00 PM-4:00 PM ಮುಟ ಪಡಿತರ ಆಹಾರ ಧಾನ್ಯ ಹಂಚದು. ಅದರೊಟ್ಟಿಗೆ ಇಕೆವೈಸಿ ಸಂಗ್ರಹ ಮಾಡಿಕೆ ಸರ್ಕಾರ ಅವಕಾಶ ಕೊಟ್ಟುಟು. ಎಲ್ಲಾ ವರ್ಗದ ಪಡಿತರ ಚೀಟಿ ಫಲಾನುಭವಿಗ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇಕೆವೈಸಿ ಮಾಡಿಸಿಕೊಳ್ಳುವಂಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಮೈಸೂರಲ್ಲಿರುವ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಕೌಶಲ್ಯ ಮತ್ತು ತಾಂತ್ರಿಕ ತರಬೇತಿ ಕೇಂದ್ರ 2021-22 ಸಾಲಿನ ಡಿಪ್ಲೊಮೊ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊಕ್ಕೆ ಸೀದಾ ಪ್ರವೇಶ ಪಡೆಯಕ್ಕೆ ಇದೇ ತಿಂಗಳ 24 ಮುಟ ದಿನ ಮುಂದೂಡಿದ್ದು ಬಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆದ ಮತ್ತು ಹಾಜರಾದವು ಅರ್ಜಿ ಹಾಕಕ್ಕೆ. ಪೊನ್ನಂಪೇಟೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ F5 ಪಾಲಿಬೆಟ್ಟ ಮತ್ತು F2 ಬಾಳೆಲೆ ಫೀಡರ್ಗಳಲ್ಲಿ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10:00 PM-9:00 PM ಮುಟ ಗದ್ದೆಮನೆ ಹೊಸೂರು ಬೆಟಗೇರಿ ಕಾರೆಕೋಡಿ ಬಾಳೆಲೆ ಬಿಳ್ಳೂರು ಜಗಾಲೆ ಕಾರ್ಮಾಡು ರಾಜಾಪುರ ಕೊಟ್ಟಗೇರಿ ಹಂಗೆ ಸುತ್ತಮುತ್ತ ವ್ಯಾಪ್ತಿ ಪ್ರದೇಶಗಳಲ್ಲಿ ಕರೆಂಟ್ ಇರದುಲೇತ ಸಾರ್ವಜನಿಕರು ಸಹಕರಿಸುವಂಗೆ ಮಡಿಕೇರಿ ವಿಭಾಗದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಳಿಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಒಟ್ಟು 15 ಹೊಸ ಕೊರೋನಾ ಸೋಂಕಿತರು ಕಂಡುಬಂದಳು. ಮಡಿಕೇರಿ ತಾಲೂಕಲ್ಲಿ 2, ಸೋಮರಪೇಟೆ ತಾಲೂಕಲ್ಲಿ 6, ವಿರಾಜಪೇಟೆ ತಾಲೂಕಲ್ಲಿ 7 ಕೊರೋನಾ ಪ್ರಕರಣಗ. ಜಿಲ್ಲೆಯಲ್ಲಿ ಇಲ್ಲಿ ಮುಟ್ಟ 34,344 ಪ್ರಕರಣಗಳಾಗಿದ್ದು ಕಳೆದ 24 ಗಂಟೆಯಲ್ಲಿ 10 ಜನ ಹುಷಾರಾಗಳು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 62 ಆಗಿಟ್ಟುತ್ತ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದಳು. 2021-22 ಸಾಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನಶೀಲ ಕಾರ್ಯಕ್ರಮದಡಿಲಿ ಕೈಗಾರಿಕೆ ಉತ್ಪಾದನಾ ಸೇವಾ ಘಟಕಗಳಿಗೆ ಸಾಲ ಸೌಲಭ್ಯ ಪಡೆಯಕ್ಕೆ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮಾಜಿ ಸೈನಿಕರು ಅಂಗವಿಕಲರು ಮಹಿಳೆಯರು ಎಲ್ಲ ವರ್ಗದ 5 ಗೋಡೆಗಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಗ್ರಾಮೀಣ ಪ್ರದೇಶದಲ್ಲಿ ಉದ್ದಿಮೆ ಘಟಕ ಸ್ಥಾಪಿಸಿಕೆ ಬ್ಯಾಂಕಿಂದ 25 ಲಕ್ಷ ಮುಟ ಸಾಲ ಕೊಟ್ಟವೆ. ಶಿಶು ಅಭಿವೃದ್ಧಿ ಯೋಜನೆ ವತಿಯಿಂದ ಉದ್ಯೋಗಿನಿ ಯೋಜನೆಯಡಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಪಡ್ಕೊಂಡು ಕೃಷಿ ಮತ್ತು ಕೃಷಿಯೇತರ ತೆಳ್ರೆ ಕೋಳಿ ಹಸು ಆಡು ಸಾಕಣೆ ಬ್ಯೂಟಿ ಪಾರ್ಲರ್ ನಡೆಸಿಕೆ ಹಿಂಗೆ ಬ್ಯಾರೆ ಬ್ಯಾರೆ ಸ್ವಂತ ಚಾಕ್ರಿ ಮಾಡಿಕೆ ಮಹಿಳೆಯರಿಂದ ಅರ್ಜಿ ಕರೆದಳು. ಅರ್ಜಿ ಪಡೆಯಕ್ಕೆ ಇದೇ ತಿಂಗಳ 24 ಆಖೇರಿ ದಿನ. ಹೆಚ್ಚಿನ ಮಾಹಿತಿಗೆ ಕಚೇರಿನ ಸಂಪರ್ಕಿಸುತ್ತಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-52586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. COVID-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಲದೊಳ್ ದುರ್ಯೋಧನಂ ಕೇಳುಗರೆ, ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ಸರಣಿ ಕಾರ್ಯಕ್ರಮ ಪಂಪನ ಪೆಂಪು. ಪ್ರತಿ ಭಾನುವಾರ ಬೆಳಗ್ಗೆ 7:15 ಮಡಿಕೇರಿ ಆಕಾಶವಾಣಿ ಕೇಂದ್ರ.